ದೇವಕಿ ದೇವಿ ಗರ್ಭ ಜನ್ಮ ಗೋಪಿ ಗೃಹೇ ವರ್ಧನ ಮಾಯಾವಿಪೋತನ ದೇವಿತ ಅಪಹರಣ ಗೋವರ್ಧನ ಉದ್ಧಾರಣ ಕಂಸ ಚೇದ ಕಮಲವಾದಿ ಹರಣ ಕುಂತಿ ಸುತ ಪಾಲನ ಏಕತ್ವ ಭಾಗವತ ಪುರಾಣ ಕಚಿತ ಶ್ರೀ ಕೃಷ್ಣ ನೀಲಾಮೃತ ತಾವು ಕಿಸನೂರಿನಲ್ಲಿ ಜಾನಪದ ನಾಟಕ ಕೇಳ್ತಾ ಇದ್ರಿ. ಮುದಳ ತಾಲೂಕ ಜಾಲಗಟ್ಟಿ ಗ್ರಾಮದ ಶಾಂತವ ಮಾದರ ಹಾಗೂ ತಂಡದವರಿಂದ ಶ್ರೀಕೃಷ್ಣ ಪಾರಿಜಾತ ಗೌಳಿಗದ ಸನ್ನಿವೇಶವನ್ನು ತಾವು ಕೇಳ್ತಾ ಇದ್ರಿ. ಕಡಿಯಲ್ಲವಾ ಮಗಿದಿ ನಮ್ಮ ಹೃದಯ ಕಮಲದೋಗ ಮೋಕ್ಷಣ ಅವ ಮಾತಾಡ ಏನಮ್ಮ ಈ ಮನೇಲಿ ಯಾರಾದ್ರೂ ಹಾಲು ಮೊಸರು ತಗೋರಿದ್ರೇನು? ಇಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರು ಬಂದ್ರಿ? ನಾವು ಇಲ್ಲಿ ಯಾರು ತೊಂಟೆ ಕಾಣಿಸಂಗಿಲ್ಲ, ಯಾರು ಕೊಡುವಂತೆ ಕಾಣಿಸೋದಿಲ್ಲ. ನಾವು ಮುಂದಿನ ಹೋಗುವ ನಮ್ ಕಾಲ ಕಸೂಲ ತೀರಾ ಅಷ್ಟವಾದ ಆಗಿಬಿಟ್ಟಿ. ಏನಮ್ಮ ಈ ಮನೇಲಿ ಯಾರಾದ್ರೂ ಹಾಲು ಮೊಸರು ತಗೋರಿದ್ರೇನಮ್ಮ? ಇಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರು ಬಂದ್ರಿ? ನಾವು ಇಲ್ಲಿ ಯಾರು ತಗೊಂತಿ ಕಾಣಿಸಂಗಿಲ್ಲ, ಯಾರು ಕೊಡೋರ ಕಾಣಿಸೋಲ್ರು. ಈ ಓಣಿ ಹಾಳದ ಎಲ್ಲ ಹಾಗಾಗ್ಯದ, ಈ ಓಣಿ ಹಾಳದ ಹಾಗಾಗ. ನೀ ಯಾರು? ನೀ ಯಾರು? ನೀ ಯಾರು? ಅಲ್ಲ ನಾ ಯಾರ, ನೀ ಯಾರ? ಹೌದ್ರಿ, ನಿಮಗಿಬ್ಬರಿಗೆ ಆಧಾರ ಐತೆ ಇಲ್ಲೋ? ಇವತ್ತಿಗೆ ನಮಗೆ ಆಧಾರ ತಪ್ಪಿ ಆರು ದಿವಸ ಆಯ್ತು. ನೀವು ಅಲ್ಲಿಂದ ಇಷ್ಟ ಹೊಸಾನ್ಲೆ ಬಂದ್ರಿಲ್ಲ, ನೀವ್ ಎದಕ್ ಬಂದ್ರಿ? ನೋಡ್ರಿ, ಇಲ್ಲಿ ಬ್ಯಾಡ ನಿಮ್ ಜಗಳ. ಮತ್ತೆಲ್ಲೇ ಈ ಊರಿಂದ ಕರ್ಕೊಂಡು ಹೋಗಿ, ಊರಿಂದ ಒಂದು ಸಾಲ ಇರ್ತದ, ಸಾಲಿಯಿಂದ ಹೋದ ಹೋಗಿ ನಿಮ್ನಿಬ್ಬರನ್ನು ಕೂರ್ಚಿ ಕೂರ್ಸಿ ಆಧಾರ್ ಖರ್ಚ್. ಹಣ್ಣ ಆಧಾರ್ ತನಗ ನೆಲೆ ಇಲ್ಲ, ಮಂದಿನ ಆಧಾರ ಕಚ್ಚಾಕ ಬಂದ ಹೆಚ್ಚಾದ್ರೆ ಜಗತ್ತಿನೊಳಗ. ಹೌದಿಲ್ಲ, ಮೊದಲು ನಾನು ಕೇಳಿದಾಗದ. ಇಲ್ಲಮ್ಮ ನಾನು ಕೇಳಿದಾಗದ, ನೀನ್ ಯಾರು ಅಂತ ಹೇಳಿ? ಅಮ್ಮ ನಾವು ಮೊದಲು ದೊಡ್ಡ ಹೆಸರಿನವ್ರು ಇದ್ವು ಅವಾಗ. ಅವಾಗ ನನಗೆ ದೊಡ್ಡ ಕಾಸ್ತ್ರೀಯರು ಅವಾಗಂತಿದ್ರು ಅಂತ ಇದ್ರು. ಏನ ಬರುವರ್ತ ಕಾಲಮಾನ ಪರಿಸ್ಥಿತಿ ಕೆಟ್ಟು ಕೆಟ್ಟು ನಮ್ದು ಎಲ್ಲ ಸ್ಥಿತಿ ಹದಿಗೆಟ್ಟು. ಎಲ್ಲಾರು ನನಗೆ ದೂತೆ ದೂತೆ ದೂತ್ ಕಾಸ್ತ್ರಿ ಅಂತಾರ. ಕರೆ ಬಾಯಿ ಸ್ವಚ್ಛಿದ್ರೆ ದೂತೆ, ನಾಲಿಗೆ ಬ್ರತ್ತ ಬ್ರೆದ್ರೆ ತೂತೆ ಅಂತಾರ. ಹೋಗ್ಲಿ ಬಿಡಮ್ಮ, ಒಟ್ಟೆ ನನಗೆ ದೂತೆ ದೂತೆ ಅಂತಾರಿಲ್ಲೋ. ಇನ್ ಮೇಲೆ ನನಗೆ ದೂತೆ ದೂತೆ ಅಂತಾರ. ಖರೆ ಏನ ಬರೇ ಹಾಯ್ ಹಾಯ್ ಅಂತ ಹಿಂಗೋದ್ರೆ ನೀನ್ ಯಾರು? ನಾನು ಯಾರು ಅನ್ನೋದು ಗುರ್ತಾಗ್ಲಿಲ್ಲ. ಗುರ್ತಿದ್ರ ನಾ ಯಾಕೆ ನಿನ್ ಕೇಳ್ತಿದ್ನೇ ಇವತ್ತ? ಹೌದಮ್ಮ, ಏನಿಗೆ ರಾಧಾ ಮತ್ತು ರಾಧಾ ಅಂತ ಇದ್ದಾರಮ್ಮ. ರಾಧಾ ಏನಂತಾರು? ರಾಜಕೀಯ ಶೋಧ ಮಾಡುವಂತ. ಶೋಧ ಶೋಧ ಮೇಲೆ ಬಣ್ಣದ ಗೋದ ಚೇಷ್ಟ ಮಾಡಬಾರ್ದಮ್ಮ. ನೀನು ನನ್ನ ಕೂಡ ಚೇಷ್ಟ ಮಾಡ್ಲಿಲ್ಲ. ನಿನ್ನ ಕೂಡ ಚೇಷ್ಟ ಮಾಡ್ಲಿ, ಚೇಷ್ಟ ಮಾಡಬಾರ್ದು. ನಿನಗೆ ಸಂಬಂಧ ಇಲ್ಲ, ಒಯ್ಯಾಟು ಇಲ್ಲ, ಸೀರಿಯಸ್ ಎರಗಲ್ಲ. ಏನ್ ಮಾತಾಡ್ತೀನಿ ಮತ್ತೇನಂತ? ಇದುವಲ್ಲ ಮತ್ತೇನಂತಾರೆ? ನನ್ನ ಕರೇನೆ ಏನಂತ ಇದ್ದಾರ? ಹೇಳ್ಬಿಟ್ರೆ ಸಾಕ. ಎನಗೆ ಗೌಳಿಗಿತ್ತಿ ಗೌಳಿಗಿತ್ತಿ ಅಂತಾರ? ಏ ಯಾವಕ್ಕೆ ಗೀತಿ ಅಂತಲ್ಲ. ಹಾಗಲ್ಲ, ಗೌಳಿಗಿತ್ತಿ ಅಂತ ಇದ್ದಾರೆ. ಯಾಕ್ರಿ ಗಿತ್ತಾರೊಳಗೆ ಏನಾರು ಮಾಡ್ತೀರಿ? ಗಿತ್ತಾರೊಳಗೆ ಮಾಸ್ತರ್ ನಾವ್ರಿ. ಹೋ ಇರ್ಲಿಪ್ಪ, ಜಗತ್ತಿನಲ್ಲಿ ಎಷ್ಟು ನಮೂನಿ ಗಿತ್ತಾರ ಇದ್ದಾರು? ಬಹಳ ನಮೂನಿ ಇದ್ದಾರೆ. ಬಹಳ ನಮೂನಿ ಬೇಕಾಗಿಲ್ಲ, ಬೇಕಾಗಿಲ್ಲ. ಮೂರ್ನಾಲ್ಕು ನಮೂನಿ ಹೇಳ್ಬಿಡ. ಹೀಗಂದ್ರಿ? ಹೌದ್ರಿ. ಮೊದಲಿಗೆ ಬಂದ ಮೊದಲಿಗಿತ್ತಿ, ಮೊದಲಿಗೆ ಬಂದಾಕಿ ಮೊದಲಿಗಿತ್ತಿ, ಹೊಸದಾಗ ಬಂದಾಕಿ ಹೊಸ ಮಾಲಿಗಿತ್ತಿ, ಚಾಲೂ ಆಗಲಿ ಕಳಸಿಗಿತ್ತಿ, ಕಳಸಿಗಿತ್ತಿ ಕುಂಟಲಿಗಿತ್ತಿ. ಮತ್ತೆ ನೀವಿಬ್ರು ಕೂಡ ಏನ್ ಈಗ ನನ್ನ ಕಳಿಸಿ ಕೇಳ್ತಿಲ್ಲ? ಇದ ತುಟ್ಟಿದ ಬಾಳದ. ಅದ್ಯಾವ್ದು? ಅದು ನಿಮ್ಮಂತ ಪಾತ್. ಚೇಷ್ಟ ಮಾಡಬೇಡ ಅಮ್ಮ. ಏನ್ ಹೇಳಿ ಹೋದ್ರಲ್ಲ? ಏನಂದ್ರು ಗಿತ್ತಿ ಬಗ್ಗೆ ಗಿತ್ತು ನೀ ಎಂತ ಗಿತ್ತಿ ಸೇತ್ಯ ನಾವು ಅಂತವ್ರಲ್ರಿ ಅಂತ ಕೆಲ ನಿನ್ ಮಗ ನೋಡಿದ್ರು ಗುರ್ತಾಗಿತ್ತು. ಹೌದಲ್ಲ, ನಾವು ಎಂತವ್ರು? ಎಂತವ್ರಮ್ಮ? ಹಾಲು ಮೊಸರು ಮಾರ್ತಕ್ಕಂತ ಊಚ ಕುಲದ ಗೌಳಿಗಿತ್ತಿದ್ದೀನಿ. ಏನ್ ಮಾತಾಡ್ತಿ? ಊಚ ಅಂದ್ರೆ ಹೆಚ್ಚಿನ ಕುಲ, ಹೆಚ್ಚಿನ ಕುಲದ ಗೌಳಿಗಿತ್ತಿ. ಅಂದ್ಮೇಲೆ ಏನಂತಂದಿಮ್ಮ? ಯಾವ ಹೊತ್ತು ಎಲ್ಲ ಹಗಲಿ ರಾತ್ರಿ ಕೂಡ್ಸೆ? ಹಾಗಲಮ್ಮ, ನಾನು ತಂದಂತ ಸಾಹಿತ್ಯಗಳು ಏನೇನು? ಹಾಲು ಹಾಲು ಮೊಸರು ಬೆಣ್ಣಿ ಮಜ್ಜಿಗೆ ಸಹಿತ ತಂದ ಇದ್ದೀನಿ. ದೊಡ್ಡ ಸಾವುಕಾರ್ತಿ, ದೊಡ್ಡ ಸಾವುಕಾರ್ತಿ. ನಮಸ್ಕಾರ. ಈ ಗೌಳಿಗಿತ್ತು ನಿಮ್ ಮುಂದೆ ಹೇಳ್ತೇನ್ರಿ. ದೊಡ್ಡ ಸಾವುಕಾರ್ತಿ, ದೊಡ್ಡ ದೌಳಕ್ರಿ. ನಿನಗೇನ್ ಗುರ್ತಾತು? ಯಪ್ಪ ಈಕೆ ಮನಿ ಮೂಲಿ ಮೂಲಿಗೆ ಹೋಗಿ ನೋಡಿ ಬಂದನ. ಯಾವಾಗ ಹೋಗಿದ್ದೀಪ? ಯಪ್ಪ ಅವಾಗ ಅವಾಗ ಹೋಗಿರ್ತೇನೆ ಅವ್ರ ಮನೆಗೆ. ಮೂಲಿ ಮೂಲಿಗೆ ಏನ್ ಹೊಟ್ಟಾಳು? ಮೂಲಿ ಮೂಲಿಗೆ ಹೊಟ್ಟಾಳೆ. ಹೊಟ್ಟಾಳು ಹೊಟ್ಟಾಳು ಅಲ್ಲ, ಗೊಂಜಾಲ ಲಂಡ. ಚೇಷ್ಟ ಮಾಡಬಾರ್ದು. ಹೆಚ್ಚಿನ ಕುಲದ ಗೌಳಿಗಿತ್ತಿ ಅಂತ ಹೇಳ್ತಿ? ಹೌದಮ್ಮ. ಹೌದ್ರಿ, ಆದ್ರೆ ಸಾಹಿತಿಗಳ ತಂದನಂತ ಹೇಳಿದಲ್ಲ, ಎಲ್ಲಿಟ್ಟು ಬಂದಿ? ಏನು ಕಾಣೋಲ್ಲ ನನಗಿಲ್ಲ. ಅಲ್ಲಾಕ ನೋಡ್ತೀನಿ ನನ್ನ ತಲೆ ಮೇಲೆ. ಯಾರ ತಲೆ ಮೇಲೆ? ಯಾರ ತಲೆ ಮೇಲೆ? ಯಾಕ ನನ್ನ ತಲೆ ಮೇಲೆ? ಮಂದಿ ನೋಡು ಇದ್ದಾರೆ. ಏನವು? ಬಿಡು ಬಿಡು. ಏನ್ ಮಾತಾಡ್ತೀನಿ ನೀನು? ಹೌದಮ್ಮ, ಎರಡು ಪಾತ್ರೆ ತಂದದ್ ಕರೆ ಇದೆ. ಹಾಗಲ್ಲ ದೋತೆ, ಎದ್ರು ನಾಲಿಗೆ ತಲಗುಂಬ. ನಂದು ನಿಂದು ನೀ ಮಾಡಿಸ್ಕೊಂಬ. ಹೆಣ್ಣು ಅಂದ್ರೆ ಏನು? ನಾಲ್ಕಾರು ಮಂದಿ ಊಟ ಮಾಡ್ತಾರೆ. ಹೆಣ್ಣು ಅಂದ್ರೆ ಏನಮ್ಮ? ನೋಡಮ್ಮ, ನಿಮಗೆ ತಿಳಿದ್ರೆ ಬೇರೆ ಅರ್ಥ ಮಾಡಬಾರ್ದು. ಹೆಮ್ಮೆ ಅಂದರೆ ಸೊಕ್ಕು. ಏನಂತೀನಿ ನಾವು? ಹಾಗಲ್ಲ, ಆ ಸೊಕ್ಕು ಅಂತ ಪಾತಾಳ ಕಟ್ಟಿ ಭಕ್ತ ಅಂತ ಆಕಳ ಮೇಲೆ ಇಟ್ಟುಕೊಂಡು ಈ ಊರ ಮೇಲೆ ಪ್ರೀತಿ ವಿಶ್ವಾಸ ಭಕ್ತಿನ ವ್ಯಾಪಾರ ಮಾಡ್ಲಿಕ್ಕೆ ಬಂದ ನಾನು ಸೊಕ್ಕಿನಿಂದ ಬಂದಿರಿ ನೀ ಅಪಾರ ಮಾಡಿಸ್ಕೊಡ್ತಿದ್ದೆ ಇಲ್ಲ ಇಲ್ಲ ಬಹಳ ಭಕ್ತಿಯಿಂದ ಬಂದಿ ಊರ ಜನರ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡು ಹಾಲು ಬರ್ತೀರಿ ವ್ಯಾಪಾರ ಮಾಡ್ಲಿಕ್ಕೆ ಬಂದಿ ನೀನು ತಮಗೆ ತಲೆಗೆಳಿಸು ಅಂದ್ರೆ ನನಗೆ ಕೇಳ ನಾನೆಲ್ಲ ಇರ್ತೀನಿ ಕರೆ ಸ್ವಲ್ಪ ಮದ್ದತ್ತಾವೇನು ಮುಂದಿನ ತಿಂಗಳು 36ನೇ ತಾರೀಕು ಬಾಗಲಕೋಟೆ ಕೋರ್ಟ್ ನಾಗ ಐತೆ ಹಾಗಲ್ಲ ಸ್ವಲ್ಪ ಆಸ್ತ್ರ ನೀನು ಯಾರಿಗೆ ನನಗೆ ಈಗ ಏನು ಮಾಡ್ತೆ ಏನು ಆಸ್ತ್ರ ಹೋಗಿ ನೀನು ನನಗೆ ಈಗ ಏ ಏನು ಮಾಡ್ತೇ ಸ್ವಲ್ಪ ಬಾಡಿ ಕಂಟ ಇರೋದು ಯಾಕೆ ಸಾವರಿಗೆ ಬರ್ತೀನಿ ಏನಾತೀಗ ಏನಂತ ಬೇಕಾದಲ್ಲಿ ತಿರುಗಾಡ್ಬಿಟ್ಟಿಂಗ್ ಸೀದಾ ಹೋಗಿರ್ತಿ ಮನೆಗೆ ಮೆಟ್ಟಿಗತ್ತಿದ್ರಿ ನೀನು ಬಾಳೆ ಹೋಗ್ರಿ ಹಾ ನಿನಗಂತ ಇದಾರೆ ಒಂದು ಕಂಟ ಹತ್ತು ಒಂದು ಕೊಳ್ಳೆ ಹಾಕೊಂಡು ಬಂದಿ ಮುಂದೆ ಕರೆನೆ ಹೇಳ್ತಾರೆ ಕರೆನೆ ಹೇಳೋದು ಸೊಂಟನ ಮುರಿದೇ ಬೇಸ್ಮರ ಅಂದಾಗಿ ಬನ್ನಿ ಹಾಗಾರ ಬರ್ಲಿ ದೊಡ್ಡ ಕೊಡದಾಗ ಕುಂದ್ರೆ ನಿಗಟ್ರಕ್ಕೆ ಎಲ್ಲಿ ತಾರಿ ಕಮರ್ ಕೈದ ಹೊಲಸಾಗ ಹೊಟ್ಟೆ ಬಾಂಡಿ ಹಿಡಿದ್ರು ಇಷ್ಟು ಮೊದಲೇ ಹೇಳ್ತೇನೆ ಇಷ್ಟೆಲ್ಲ ಹಣಗಳ ಹಾಕಿತ್ತ ಎಲ್ಲಿ ಹಿಡಿದಲ್ಲ ವ್ಯಾಪಾರ ಮಾಡಿಸಿ ನಿಮ್ಮ ಊರಿಗೆ ಕಳಿಸಿ ಬಿಡ್ತೀನಿ ಆಗಲಿ ಆಗಲಿ ಹಿಡಿದೇನು ನಿಂದು ನನ್ನ ಮುಟ್ಟ ಕೊಡೋಲ್ಲ ಏನಿಲ್ಲ ಗಟ್ಟಿರಿ ನಾನು ಬಾಳೆ ಬಡವಲ್ಲ ಏನ್ ಮಾತಾಡ್ತೇನೆ ನೀನು ಸಿಟ್ಟಿ ಬರ್ತೀನಿ ಸಿಟ್ಟಿ ಬರುವಂತೆ ಮಾತಾಡ್ತಾರೆ ಸಸ್ಯ ಮರಣ ಅಂದ್ರೆ ತಿರುವಾಗಿರುವಂತಹ ಸ್ಥಳ ಯಾರು ತಂದಿಲ್ಲ ಯಾರ್ಯಾರು ತಂದೇ ಇಲ್ಲ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಒಂದಿಲ್ಲ ಒಂದಿನ ಹೋಗೋ ಮನೆ ಕಣ್ಣಿ ಕಾಣಿಸ್ತಾವಲ್ಲ ಇವೆಲ್ಲ ಮತ್ತೆ ನಿಂದು ಮೊದಲ ಬಾಯಿ ಬಿಟ್ಟದ ಎಲ್ಲಮ್ಮ ಮಂದಿ ತವ ಮಳೆ ಕೆಳಕ್ ಬಂದಿವ ಹಾಲು ಮಸ್ತ್ ವ್ಯಾಪಾರ ಮಾಡ್ಕೊಂಡು ನಿಮ್ ಊರಿಗೆ ಹೋಗಕ್ ಬಂದಿವ ಏನಿದೆ ಚೆಷ್ಟು ಹಾಲು ಮಸ್ತ್ ಅವ್ರು ಮಾಡಿಸ್ಕೊಡ್ತಾ ಇದ್ದು ಹೈನು ಬಂದು ಎಂತಾದ್ದು ಮತ್ತೆ ಯಾತವು ಯಾಗ ತಂದಿನಿ ಯಾಗ ಕೊಡ್ತಾ ಇದ್ರಿ ಹೇಳಿದ್ರಿ ಆಗ್ಲಿ ಆಗ್ಲಿ ಆಗ್ಲಿ ಕೇಂದ್ರ ಕಡಿದ ಹಲು ಮಸರ ಇಂದು ಕಡಿದ ಬೆನೀನವ ಇಂದು ಕಡಿದ ಬೆನೀನವ ಇಂದು ಕಡಿದ ಬೆನೀನವ ದೂತೇ ಕೆಂದು ಕೆಂದ ಹಾವು ಆಕಳಿ ಚೋಳ ಮಂದಾಗ ಬಿಟ್ಟು ಕೂಗೋಡಿಸಿ ಮನೆ ಕಳಿಸ್ಬಿಡಿ ಇವರಷ್ಟೇ ಹಾಗಲ್ಲಮ್ಮ ಆಕಳಿ ಯಾಕೆ ಅನ್ಬೇಕು ಎದಕ್ಕೆ ಏನಾರು ಯಾಕನಲ್ಲ ಆದ್ರೆ ಹಾಲಂತೂ ಇದ್ದಂಗ ಆಯ್ತು ಹೌದು ಹಾಲಂದ್ರೆ ಅದಕ್ಕನ ಪದಾರ್ಥ ಆಯ್ತು ಮಾಯಿ ನದ್ರ ಗಟ್ಟಿ ಅನ್ನೋ ಪದಾರ್ಥ ಏನಾರ್ ಗಟ್ಟಿ ಅಂದ್ರೆ ಏನಂದ್ರೆ ಏನಿಲ್ಲ ಇದಕ್ಕೆ ಬಿರ್ಸತ್ರಿ ನೀವು ಮೊಸರು ಆದ್ರೆ ಅದಮ್ಮ ಆದ್ರೆ ಚಲೋ ಅದ ಎಂತ ಆತ ಹಾಗ ತಂದಿನಿ ಕೇಳಮ್ಮ Thank you. ತಪಸಿನಾ ತಂದೇನುವ ತಪಸಿನಾ ತಂದೇನುವ ತಪ್ಪ ಹೇಳುವಲ್ಲ ದೂತೆ, ಮನೆಯಲ್ಲಿ ಹೆಪ್ಪ ಮುರಿದ್ರೆ ಹುಳಿ ಆಗ್ತತ್ತ ತಿಳ್ಕೊಂಡು ಇಲ್ಲ ಹೆಪ್ಪ ಮುರಿದಂತ ಮೊಸರು ಆಗೋದ ನೋಡಮ್ಮ. ಯಾಕ ಹೌದಮ್ಮ ಅಲ್ಲ ಸಪ್ಪ ಮುರಿದ್ರೆ ಸಪ್ಪ ಆಗ್ತದೇನೆ? ಏನ್ ಮಾಡ್ತಾರೆ? ದಿನಕ್ಕೆ ಎರಡು ಮೂರು ಮೂರು ಮನಿ ಬಿದ್ದಾವ. ಹೌದೇನೆ? ಎಲ್ಲಿ ನೀವ್ ಹೇಗ್ ಮುರ್ತಾರಿ? ನೀವು ಹೆಪ್ಪ ಮುರಿಬೇಕಾದ್ರೆ ಮಂದಿ ಮನೆಗೆ ತಾಕೀತು ಮಾಡಿ ಬರ್ತೀವಿ. ಏನಂತ ಮಕ್ಕಳು ಮರಿ ನಿಮ್ ಪಕ್ಕದಲ್ಲಿ ಇಟ್ಟು ಬರುತ್ತೆ. ಆಮೇಲೆ ಆಮೇಲೆ ಬಂದು ಬಾಗಿಲ ಹಾಕಿ ಹಾಕಿ ಅಗಲಿ ಜಡದ ಇಬ್ರು ಇದ್ರ ಬದ್ರ ನಿಂದ್ರು. ಇಬ್ರು ಅಂದ್ರೆ ಯಾರು? ಹೌದಾ? ಇಬ್ರು ಅಂದ್ರೆ ತಿಳ್ಕೊಂಡ್ಬಿಡು. ಆಗ್ಲಿ ಆಗ್ಲಿ ಆಗ್ಲಿ. ನಿಂತು ಮಣಕಾಲ್ ಮಠ ತಗೋದು ತಗೊಂಡು ಮಣಕಾಲ್ಗೆ ಮುರ್ತಾ ಬೇಸ್ಟ್ ಮಾಡ್ತಿ. ನಿನ್ನ ಪದ್ಧತಿ ಬಹಳ ಚಂದ. ಆಗ್ಲಿ, ನನ್ನ ಪದ್ಧತಿ ಏನ್ ಮಾಡಕ್ಕೆ ಬೇಕಾಗಿಲ್ಲ. ಹಾಲ ಮೊಸರು ಇದ್ದಂಗ ಆಯ್ತು. ಆಯ್ತು, ಇನ್ನು ಮತ್ತೆ ಶ್ರೀಮಂತರು ಊಟ ಮಾಡೋ ಪದಾರ್ಥ ಅಂದ್ರೆ ಅಂದ್ರೆ ಬೇರೆ. ನೀ ಏನ್ ಮಾತಾಡ್ತೀವಿ? ಕನ್ನಡ ಮಾತಾಡ್ ಚಂತಂಗ ಬನ್ನಿ. ಅದ ಅದ ಅದ ಚಲೋ ಅದ. ಹಾಲ ಮೊಸರ ಬನ್ನಿ. ಹೌದು, ಯಾರು ಊಟ ಮಾಡ್ತಾರೆ? ಯಾರು ಊಟ ಮಾಡ್ತಾ ಇದ್ದಾರೆ? ಹೌದು, ಅವರಲ್ಲಿ ಸಾಕಷ್ಟು ಹಣ ಇರ್ತದೆ. ಹೌದು, ಅವರು ತೆಗೆದುಕೊಳ್ತಾರೆ, ಊಟ ಮಾಡ್ತಾರೆ. ಹೌದಮ್ಮ, ಸಭೆಯಲ್ಲಿ ಎಲ್ಲರೂ ಶ್ರೀಮಂತರು ಇದ್ದಾರೆ? ಇಲ್ಲ ಇಲ್ಲ, ಇದ್ದಾರೆ ರೊಕ್ಕ ತುಸು ಆಗಿರ್ಬೇಕು ಹೋಗಿರ್ಬೇಕು. ಕಾಲ್ ದುಡ್ಡಿಗೆ ಬೇಕು ಬಂದ್ರೆ ಏನೋ ಇಷ್ಟು ಸಣ್ಣಕ್ಕೆ ಸರ್ವದಕ್ಕೆ. ಇಲ್ಲ ಇಲ್ಲ ಇಲ್ಲ, ಗೊತ್ತಾಗ್ಲಿಲ್ಲ. ರೊಕ್ಕ ತುಸು ಮಾಡಬಾರ ಅಂದ್ರೆ ಅಂದ್ರೆ ವಿಚಾರ ಮಾಡೋದ್ಬೇಕು. ಮಾಡ್ತಕ್ಕದಲ್ಲ ಅಲ್ಲ. ಹ್ಮ್, ಮಜ್ಜಿಗೆ ಮಜ್ಜಿಗೆ ಮಜ್ಜಿಗೆ ಅವ್ವ ಅವ್ವ ಮೊಸರ ಅಪ್ಪ ಬಂದಿಪ್ಪ ಬನ್ನಿಪ್ಪ ತೆಗಿತಿಪ್ಪ. ನೀನ್ ನೋಡಿದ್ದಿಲ್ಲ ನಾನು. ಅವ್ ಅಂದಿದ್ರಿ ಇಲ್ಲಿ ಮಪ್ಪಡಿ ಕೆಲ್ಸಿತ್ತಮ್ಮ. ಹಾಕೇನಂದ್ರು ಗೌಳಿತಿ ಬಹಳ ಸೂಕ್ಷ್ಮ ಇದ್ದಾಳೆ. ಹೌದು, ಆ ಶಿವಭಕ್ತ ಗೌಳಿಯರವರು. ಹೌದ್ರಿ, ಮತ್ತ ಅವ್ರಿಗೆ ನಾವು ಚೇಷ್ಟ ಮಾಡಬಾರ್ದು ಮಾಡಬಾರ್ದು. ಅಕ್ಕಿ ಮಜ್ಜಿಗೆ ಅವ ಅಂದ್ರೆ ಅದಾವು ತಂದ್ರಂತ ಅರ್ಥ ಆಯ್ತು. ಮಜ್ಜಿಗೆ ಅವನಿಗೆ ಮೊಸರಪ್ಪ. ಹೌದ್ರಿ, ಬೆಣ್ಣೆಪ್ಪ ಕಾಕ ಕಾಕ. ಹೌದ್ರಿ, ತುಪ್ಪ ದೊಡಪ್ಪ ಶಬಾಶ್ ಬಂಟ ಮತ್ತ ಹಾಲ ಸಿಗವ್ವ. ಬಂದ ನನ್ನ ಕೈಯಾಗ ಸಿಗವ್ವ. ಸಿಕ್ಕ ನೋಡಕ್ ಹತ್ತೇಳುವ. ಎಷ್ಟು ಜೋಡಿಗಿರಿ ಮಾಡಿರ ನೀವು? ಇಷ್ಟೆಲ್ಲ ಜೋಡಿಗಿರಿ ನಿಮ್ಮಲ್ಲಿ ಇದ್ದದ್ದು ಒಟ್ಟು ಕೂಡ ಒಮ್ಮೆ ತಲೆ ಕೂಡ ಹಂಗೆ ಮಾಡ್ಬೇಡ್ರಿ. ಹೋಗ್ಲಿ, ನನ್ನ ಹತ್ತರ ಎರಡ್ ನಮ್ಮನೆ ಮಜ್ಜಿಗವ ಕರಿಬಿಳು ಯಾರು ತಂದ ನೋಡಿ ನೀನ್ ಕುಡ್ದು ಆಗಲ್ಲ. ಸಾರ ಮಜ್ಗಿನ ತಂದನ ಒಗ್ಗರಣೆ ಕೊಟ್ಟಂತ ಮಜ್ಗಿನ ಅವ. ಹ್ಮ್, ಬೇಕಾಗಿಲ್ಲ ಆಗ್ಯದ. ತಗೋಲ ಹಂಗ ಕೊಡ್ತಾರ ರೊಕ್ಕ ಕೊಟ್ಟು ಮಾಲ ತಗೋ. ಹಾ, ಏನಿಲ್ಲ ಮತ್ ರಾಕ್ ಬೇಕಲ್ರಿ ಅಂದ್ರೆ ಏನ್ ಮಾಡ್ತೀರಿ? ಎದರ್ರಿ ನೀವ ಕೆದರ್ ಕಿಸೆ ಕಾಕೊಂಡವ್ರಿ ಏನ್ ಮಾತಾಡ್ತೀನಿ? ಆದ್ರೆ ಹ್ಮ್ ಸಾಹಿತ್ಯಗಳ ಹೆಸರು ಏನೇನು ಹೇಗ ತಂದಿನಿ ವ್ಯಾಪಾರ ಮಾಡ್ತಾರೆ? ಸ್ವಚ್ಛ ಹಚ್ಚಿದಂತ ಮಜಿಗವ ಹಚ್ಚಿದಂತ ಮಜಿಗವ ಇಂಗು ಮಜ್ಜಿಗೆಯಲ್ಲಿ ಏನು ಹಾಗಲ್ಲಮ್ಮ, ಮಜ್ಜಿಗೆ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳ ಹೆಸರು ಇಂಗು ಅಲ್ಲೇ. ಅದರ ಸಾಹಿತ್ಯದ ಹೆಸರು ಇಂಗು. ಯಾಲಕ್ಕಿ, ಶುಂಠಿ, ಮೆಣಸು. ಯಾವಕ್ಕೆ ಕುಂತಿ? ಏ ಕುಂತಿ ಅಲ್ಲ, ಮೆಣಸು. ಓಹೋ, ಮೆಣಸು. ಜೀರಿಗೆ, ಕಾಳು ಜೀರಿಗೆ, ಕಟಗರೋಣಿ, ಬಿತ್ತಿಗಡಿ, ಎತ್ತಿಗಡಿ, ತಬಲ, ಬೆಟ್ಟಿಗೆ, ಹೆಮ್ಮೆ, ಮುಮ್ಮೆ ಹಾಕಿ ತಿಳಿಬೇಡಿ ನೀವು. ಇವೆಲ್ಲ ಯಾತಕ್ಕ? ನಾವು ಮಜ್ಜಿಗೆ ಒಗ್ಗರಣೆ ಕೊಡ್ಲಿಕ್ಕೆ? ನಮ್ಮ ಹಂಗ್ ಮಾಡುದಲ್ಲ. ನೀ ಅದ್ ಕೊಡ್ತೀರಿ? ಮನೆಗೆ ಒಟ್ಟಿದ ಮನೆಗೆ ಒಟ್ಟ ಇದಕ್ಕೆ ಒಗ್ಗರಣೆ ಕೊಡ್ತೀನಿ. ಬೇಸ್ ಮಾಡ್ತೀನಿ, ನಿನ್ ಬುದ್ಧಿ ಮಾತು ಕುಂತಾರ ಕಳಿಸೋರಿ. ಅದೆಲ್ಲ ನಂಗೆ ಅವರು ಚೇಷ್ಟೆ ಮಾಡಬಾರ್ದು. ಹಾಲ್ ಮಿಸ್ರ ಅವ್ರು ಮಾಡಿಸ್ಕೊಡು. ಬಂದ ಕುಲೆ ಹೇಳಿ ಏನಂತ? ಆದ್ರೆ ನೀನು ಬಂದ ಕುಲೆ ಹೇಳಿದ ಮಾತು ಇದು ನನಗೆ ಈ ಗುರ್ತಾಯ್ತು. ಏನಾಯ್ತು? ಆದ್ರೆ ನಾನು ನಗರ ಬಂದಿನ ಕೇಳಿ. ಏನಂತ ಅವ್ರು? ಅವ್ರು ಏನಂದ್ರು? ಅವ್ರಿಗೆ ಸಮಸ್ಯೆ ಬಂದದ. ಏನ್ ಸಮಸ್ಯೆ ಬಂದದ? ಅವ್ರು ಏನ್ ಕೇಳ್ತಾರು? ಅವ್ರು ಏನಂತ ಕೇಳಿದ್ರಿಲ್ಲ. ಎಂದು ನಮ್ಮ ಊರಿಗೆ ಬಂದಿಲ್ಲ. ಬಂದೇ ಇಲ್ಲ. ಮತ್ತೆ ಬಂದಾಳ? ಹೌದೌದು. ಇದೊಮ್ಮೆ ಬಂದಾಗ ಮಾಡ್ಕೊಂಡು ಏನದು ವ್ಯಾಪಾರ? ನೀ ಅಲ್ಲಿ ಸಿಟಿ ಬರಬೇಡ. ಹಿಂಗಾನು ಮತ್ತೆ ಮಾಡ್ಕೊಂಡು ಹೋಗ್ಕೇನು? ಇನ್ಮುಂದು ಬರ್ತಾವ ನಿಂದ್ರಲ್ಲ. ಆಗ್ಲಿ ಆಗ್ಲಿ, ಇದೊಮ್ಮೆ ಬಂದು ಮಾಡ್ಕೊಂಡು ಹೋಗ್ಕಾಳು. ಅಕಸ್ಮಾತ್ ಇನ್ನೊಮ್ಮೆ ನಾವು ಕರ್ಸಿದ್ವಿ ಅಂದ್ರೆ ಅವಾಗ ಬಂದಿದ್ರೆ ಮಾಡ್ಕೊಂಡು ಏನದ ವ್ಯಾಪಾರ? ಹಿಂಗನ್ರಿ ಅಂತ ಹೇಳಿ ಅವ್ರಿಗೆ ಸೋಚೆ ಬಂದ್ರಿ. ಅವ್ರ ನಿನ್ ಕೇಳ್ಯಾರಿ? ಅವರು ಹಂಗ ಸಿಟಿ ಬರಬೇಡ. ಏನ್ ಮಾತಾಡ್ತೀನಿ ನೀನು? ಒಳಗೆ ತಿನ್ನಂದ್ ನಾವು ವಿಳೆ ಕೊಟ್ಟು ಕರ್ಸಿದ್ವಿ ಅಂದ್ರೆ ಕರ್ಸಿದ್ರೆ ಊರೊಳಗೆ ಜಾತ್ರೆ ಇದ್ದಾಗ ವಿಳೆ ಕೊಟ್ಟು ಕರ್ಸಿದ್ದಾದ್ರೆ ಒಂದು ಸೇವಾ ಮಾಡ್ಕೊಂಡು ಹೋಗ್ತಾಳು. ಹೌದು, ಗುರ್ತಾ ಕೇಳಿ ಇಟ್ಕೊಂಡ್ರೆ ನಾವು ನಾಲ್ಕು ಮಂದಿ ನೀವು ಬಂದ್ ಮಾಡ್ತೀವಿ. ಅವ್ರಂದ್ರ ನಾ ಏನಂದಿಲ್ಲ, ವ್ಯಾಪಾರ ಮಾಡಿಸ್ತೀವಿ. ಇನ್ನು ಸಾವರಿಗೆ ಬರೋದಲ್ಲ, ನನ್ನ ಕೂನ ಗುರ್ತ ಹೇಳಿದಾಗ ವ್ಯಾಪಾರ ಮಾಡಿಸ್ತೀವಿ. ಕೇಳಮ್ಮ, ಹೇಳ ಕಡಿಗೆ ನಾನು ದೂತೇ, ಯಾವತ್ತು ಗ್ರಾಮಕ್ಕೆ ಬಂದು ನನ್ನ ಹಾಲು ಮುಸ್ರೆ ಅವ್ರು ಮಾಡ್ಕೊಂಡು ಹೋಗ್ತೀನಿ ನೋಡಮ್ಮ. ಇಲ್ಲಿ ಯಾರು ಕೂಣ ಇಲ್ಲ. ಏ ಹಾಗಲ್ಲ, ಒಬ್ರಿದ್ದಾರೆ. ಅವ್ರು ಯಾರು? ನೀನು ಹೇಗೆ ಮಾನವರು? ನಾನು ಹೇಗೆ ದೇವತೆಗಳ ಹೆಸರು ಹೇಳ್ತಾ ಇದ್ದೀನಿ. ಅವ್ರು ಯಾರು? ಆ ಕುಲಿಗುಡ ಬಲಿಭೂಮಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಯಾವತ್ತು ಗ್ರಾಮಕ್ಕೆ ಬಂದು ನಾನು ಹಾಲು ಮುಸ್ರೆ ಅವ್ರು ಮಾಡ್ಕೊಂಡು ಹೋಗ್ತಾನೆ. ನೋಡು ತಾಯಿ, ನಾನು ಹಾನಿ ಮಾಡ್ತಾರೆ ಅಂದ್ರೆ ಮಾನವರು ಹಾನಿ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಇಲ್ಲ ಇಲ್ಲ, ನೀವು ಹೇಳಿದ್ದೆ. ಅವರು ಯಾರು? ಯಾವ ವರಿಯ ಕುಳುಗುಡ ಬಲ ಭೀಮನ ಸಾಕ್ಷಿ ಮಾಡಿ ಹೇಳ್ತೀನಿ ಬಳಕ ಅಂದ ಮೇಲೆ ಕರುತ್ತನು ಕರಿಗಿರಕ್ಕೆ ಹೊರಗಿನ ಗಿರಕ್ಕೆ ಬೇಡ ಒಂದು ಖಾಯಂ ಗಿರಕ್ಕೆ ನಿಮ್ದು ಹಾಲು ಮೊಸರು ಹಾಲು ಮೊಸರು ಅಂತ ಹಿಂಗ ಗಿಡಕ್ಕೆ ಸಿಕ್ಕ ಅವ್ರಿಗೆ ಹಿಂಗ ತಿರುಗತ್ತ ಅಡ್ಡಾಡ್ತದೆ ಕರುತ್ತನ ಅದನ್ನ ಹಾಲು ಕರಿ ಅದನ್ನ ಕರುತ್ತನ ಸಂಭಾಳಿಸಿ ಅಪಾರ ಮಾಡಿಸ್ಕೊಂಡ ಆಗಲಿ ಆಗ್ಲಿ ಕರಿ ಏನು ಖಾಯಂ ಗಿರಕ್ಕೆ ಯಾಕ್ರಿ ಕರೆದವ್ರಿ ಅಲ್ಲಿ ಹೌದು ನೀವು ಕರೆದಿರಿ ಹಿಂದಿ ನಮಗೆ ಅವರೇ ಕರೆದಂಗಾಗಿತ್ರಿ ಹಾಕಿರ್ಬೇಕಪ್ಪ ಮೂಳ ಕೆಟ್ಟ ವಯಸ್ಸೈತಲ್ಲ ನಿಂದು ಸರಿ ಕರೆದವ್ರು ನಾವು ಹೌದ್ರಿ ಹಾಲು ಬಂದ್ರಿ ಹೇಳ್ತಿದ್ರಲ್ಲ ಹೌದ್ರಿ ಇವತ್ತು ಬಂದಾವ್ ಹ ಈಗ ಹಾಲು ಬಂದಾವ್ ಬಂದಾವ್ ಅಲ್ಲ ಹಾಲು ಬಂದದ ಕರೆನ ಬಂದದ ಕರೆನ ಅಲ್ಲ ಕೂಸ ಎಷ್ಟು ತಿಂಗಳಾತು ಮೂರು ತಿಂಗಳಾಗೈತಿ ಯಾಕೋ ಹಾಲು ಜಿಬಿ ಜಿಬಿ ಅದಾವ್ರಲ್ಲೇ ಆಗಲ್ಲೋ ಬಾವ ಹ ನನ್ನ ಹಾಲು ಕುಡಿದೆ ಅಂದ್ರ ಮುಂಜಾನೆ ಒಳಕ ಪುಟದಿ ಅಂದ್ರೆ ಮ್ಯಾಲ ಹಾಲನ್ನ ಹತ್ತಿರ ಶಟ್ಟದ ಹಾಲು ಮೊಸರು ತಂದವರು ಒಬ್ರು ಇದ್ದ ಪಾತ್ರೆಯಲ್ಲಿ ಇದ್ದಿದ್ದಷ್ಟು ಹಾಲು ಮೊಸರು ಕುಡಿದಿ ನಾಲ್ಕು ದಿವಸ ಬದುಕ್ತಿ ಕುಡ್ದೆ ಮುಂಜಾನೆ ಒಳಕ ಪುಟ್ಟತಿ ಏ ಅವತ್ತನ್ನ ಕುಡುನಲ್ರಿ ಹೆಂಗಂದ್ರಿ ಏನತ್ ಕೇಳಿ ಅಲ್ಲಿ ಹಾದವ್ರು ಯಾರು ಉದ್ದಾರ ಆಗಿಲ್ಲ ಬ್ಯಾಡಪ್ಪ ಅಂತ ಹೇಳ್ತಾರೆ ಹೋಗತ್ತ ನೀವು ಹೋಗಿ ಅವ್ರನ್ನ ಕೇಳು ಅವ್ರನ್ನ ಸಾಕಾಗೊಂಡ್ ಕೊಡ್ತಾರೆ ಕೇಳ್ಬಿಡ್ತಾರಲ್ಲಿ ಇದ್ರಿ ಕೊಡೋರು ನೀವೇನ್ರಿ ಏನ್ ಮಾತಾಡ್ತೀನಿ ಹಾಗಲ್ರಿ ಹಾಲ ಏನ ತಂದ್ರ ನೀವೇ ಇಲ್ಲ ಹಾಲು ಮೊಸರು ತಂದವ್ರ ಅವ್ ನಿಮ್ಮವ ಹೌದ್ ನಾನು ಹೌದಿಲ್ರಿ ಅವ್ ಯಾತ್ರ ಸಲುವಾಗಿ ತಂದಿರಿ ವ್ಯಾಪಾರ ಮಾಡ್ಲಿಕ್ಕೆ ವ್ಯಾಪಾರ ಎದಕ್ರಿ ರೊಕ್ಕ ಸಲುವಾಗಿ ರೊಕ್ಕ ಎದಕ್ರಿ ರೊಕ್ಕ ಹೊಟ್ಟಿ ಬೇಕಾಗಿಲ್ಲಮ್ಮ ಅಲ್ಲಿ ಹೊಟ್ಟಿಗೆ ಹಾಕಲಿಲ್ಲ ಯಾರು ಗೊತ್ತಿಲ್ಲ ನೋಡದನ್ನ ಅಮ್ರೋಲ್ ಅನ್ನೋದಕ್ಕೆ ಬೇಸ್ ಮಾಡ್ತೀವಿ ಹಿಂಗಂದ್ರಿ ಅಷ್ಟು ಬಾಳ ಗೌಳಿತ್ತಿ ಏನಮ್ಮ ಒಟ್ಟು ನಿಂದ ಏನ್ ಮಾತಾಡ್ತಿ ಏವ ಹಾಗಲ್ಲವಾ ಸಿಟ್ಟಿಗೆ ಬರಬೇಡ ಹಾಲು ಮೊಸರು ಎಂದು ಹಾಲು ಮೊಸರು ದಾರ್ನಿಗ್ ಬೇಕು ನೋಡ್ದೋತೆ 80 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತಾ ಇದ್ದೀನಿ ಓಹೋ 80 ರೂಪಾಯಿ ಒಂದ್ ಲೀಟರ್ ಹಾಲು ಅಲ್ಲಿ ನಮ್ಮ ಕಡೆ ಹಾಗದವ ನಮ್ಮ ಕಡೆ 100 ರೂಪಾಯಿ ಕೊಟ್ರು ಸಿಗೋಲ್ಲ ಸಿಗೋಲ್ಲ ಏನ್ ಎಮ್ಮಿನ ನೀರ್ ಕುಡಿತಾವ್ ತಿಳಿಯೋಲ್ತು ಹಿಂಡುವಾಗ ನೀರ್ ಹಾಕ್ತಾರೋ ಗುರ್ತಾಗಲ್ತೆ ಗೊತ್ತಾಗಲ್ಲ ಇರ್ಲಿ ಹಾಲು ಎಷ್ಟಿದ್ರು ಇಲ್ಲೇ ಎಲ್ಲಿರ್ಲಿ ಅಲ್ಲೇ ಅಲ್ಲೇ ಗಡಿ ಆಗಲಿ ತೋಳಲ್ಲಿ ಹೌದೇನು ಮೊಸರು ಯಾಕೆ ಕೊಡ್ತೀರಿ ವ್ಯಾಪಾರ ಗುತ್ತಿಗೆ ವ್ಯಾಪಾರ ಇರ್ಲಿ ಇರ್ಲಿ 20 ರೂಪಾಯಿ ತಾಲಿ ಮೊಸರು ಕೊಡ್ತಾ ಇದ್ದೀನಿ ಅಲ್ವಾ ಒಮ್ಮಿ ಲೀಟರ್ ಹತ್ತಿ ಒಮ್ಮಿ ಮಾಪತ್ತಿ ಒಟ್ಟು 20 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತಾನೆ ಹಿಂಗಂದಿವ ಮತ್ತ ಇನ್ನ ಬೆಣ್ಣಿ ಹೆಂಗ್ ಕೊಡ್ತೀರಿ ಬೆಣ್ಣಿ 800 ರೂಪಾಯಿ ಒಂದ್ ಕೆಜಿ ಬೆಣ್ಣಿ ಕೊಡ್ತಾನೆ ಎಷ್ಟಿದ್ರು ಇಲ್ಲ ಇರ್ಲಿ ಬೆಣ್ಣೆ ಇಲ್ಲ ರಾಕೋಗ್ಲಿ ಮಾಲು ಏನ್ ಮಾತಾಡ್ತಿ ಅದೇನಿಲ್ಲ ಮಾಲ್ ತಂದವ್ರ ಯಾರು ನಾನು ಮತ್ತ ಮಾಲ್ ಯಾರ್ದು ಮಾಲ್ ಅಂದ ಮತ್ ಮಾಲ್ ಚಲೋ ಐತೆ ಅಂದ್ರೆ ನಿನಗಂದ ನಿನಗ ಅಲ್ಲ ನೀ ತಂದದ್ ಹೇಳಕತ್ತಾರ ಅವ್ರು ಹೀಗಂದ್ರಿ ಇಷ್ಟೆಲ್ಲ ತಗೊಂಡ್ರಿ ತಗೊಂಡ್ರಿ ಇನ್ನ ಮಜ್ಜಿಗೆ ಹಾಕೊಡ್ತೀವ ಮಜ್ಜಿಗೆ ನೋಡಿ ಯಜಮಾನ್ಸ್ ಕೊಡ್ತಂತ ತಗೊಂಡ್ ಹೋಗ್ಬಿಡಿ ಏನಂತೀನಿ ಅಲ್ಲ ನಿನಗ ಮನ್ಯಾಗ ಅತ್ತಿ ಮಾವ ಹೇಳೋರು ಕೇಳೋರು ಅದಾರ ನೋಡಮ್ಮ ನನಗೂ ಅತ್ತಿ ಮಾವ ಎಲ್ಲಾರು ಇದ್ದಾರೆ ಅಲ್ಲ ನನಗೂ ಅದಾರು ಅತ್ತಿ 23 ಮಂದಿ ಮಾವುಗಳು ಏನ್ ಮಾತಾಡ್ತೀನಿ ಒಬ್ಬಕ್ಕೆ ಅತ್ತಿಗೆ 20 ಮಂದಿ ಮಾವುಗಳು ಬೇಕಾಗಿಲ್ಲ ಇಲ್ಲಿ ನಮ್ಮೂರಲ್ಲಿ ನಿನ್ ವ್ಯಾಪಾರ ಆಗುದಿಲ್ಲ ಇಲ್ಲಿ ಅಪಾರ ಪರಿಕಿದ್ದಂಗ ಕಾಣಿಸ್ತದೆ ಆಗಬೇಕಾದ್ರೆ ನಾನು ಹೋಗ್ಬೇಕಾದ್ರೆ ಬ್ರಾಹ್ಮಣರವರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬೇಕಾದ್ರೆ ಪದ್ಧತಿ ಭರ್ಜರಿ ಭರ್ಜರಿ ಪಿತಾಂಬರ ಒಟ್ಟು ಮಜ್ಜಿ ಕೊಪ್ಪಸನ್ ತಟ್ಟಿಕೊಂಡು ಮತ್ತೊಂದು ರಾಗಿನ ಹಾಕಿಕೊಂಡು ಆ ಭಗವಂತ ಧ್ಯಾನ ಮಾಡ್ತಾ ಹೋಗ್ಬೋಣ ಹೋಗೋಣ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮನಿಗೆ ನೀರೋಗೆ ಸಾರಾಪಟ್ಟಮಗೆ ಭೂಮಿಯ ಬಗ್ಗೆ ನಮಗೆ ಸರಳ ಹರಿದವನಿಗೆ ಪಟ್ಟಣ ನೆಪ್ಪವಾಗೆ ತೇಜಿಯ ಹಿಡಿದವಗೆ ಭಕ್ತರ ಸಲುವ ನಮ್ಮ ಪುರಂದರ ವಿಠಲನಿಗೆ ಜಯ ಮಂಗಲ ಬೋಲಾ ಪುಂಡರೀಕ ತುಕಾರಾಮ್ ಮಹಾರಾಜ್ ಕೂ ಜಯ ಸಾಧು ಸಂತ ಮಹಾರಾಜ್ ಕೂ ಜಯ ನಮನ ಗೋವಿಂದ ಗೋ ಆತ್ಮಿಕ ಗುರೆ ಇದುವರೆಗೆ ಜಾನಪದ ನಾಟಕ ಕಾರ್ಯಕ್ರಮದಲ್ಲಿ ಮುಧೋಳ ತಾಲೂಕ ಜಾಲಗಟ್ಟಿ ಗ್ರಾಮದ ಶಾಂತವ ಮಾದರ್ ಮತ್ತು ತಂಡದವರಿಂದ ಶ್ರೀಕೃಷ್ಣ ಪಾರಿಜಾತ ಗೌಳಿಗೀತೆ ಸನ್ನಿವೇಶ ಕೇಳಿದಿರಿ.